ಪ್ರವಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಕನಕ ಗೀತೆ ಬಾಳಲ್ಲ ಜೊತೆಯಾಗಿ ಇರುವಾಗ ಹಿತವಾಗಿ ಬಿಸಿಲೆಲ್ಲ ತಂಪಾಗಿ ಬೆಳದಿಂಗಳಂತಾಗಿ ಮಾತೆಲ್ಲ ಹಾಡಾಗಿ ಆ ಹಾಡು ಎಂಪಾಗಿ ಯುಗ ಬಂದು ದಿನವಾಗಿ ದಿನ ಬಂದು ಕ್ಷಣವಾಗಿ ವಿರಹ ಗೀತೆ ಇನ್ನಿಲ್ಲ ಕಣಯ ಗೀತೆ ಬಾಳಲ್ಲ ಶ್ರಾವಣ ಮಾಸ ವಿರಹ ಗೀತೆ ಇನ್ನಿಲ್ಲ ಕಣಯ ಗೀತೆ ಬಾಳಲ್ಲ ಬೆಳಕಾಗಿ ಗುಡುಗಿಂದ ಸತ್ತಾಗಿ ಮಳೆ ಬಂದು ತಂಪಾಗಿ ಸಂತೋಷ ಹೆಚ್ಚಾಗಿ ನವಿಲೊಂದು ಹುಚ್ಚಾಗಿ ಕುಣಿದಾಗ ಸೊಗಸಾಗಿ ನಮಗಾದ ಚಳಿಯಾಗಿ ವಿರಹ ಗೀತೆ ಇಲ್ಲ ಪ್ರಣಯ ಗೀತೆ ಬಾಳಿಲ್ಲ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಕಣಯ ಗೀತೆ ಬಾಳಲ್ಲ